ನನ್ನ ಹೆಸರು ಈಶ್ವರಿ ಗಂಜೇರಿ. ಟೈಲರಿಂಗ್ ಕೆಲಸ ಮಾಡ್ತೀವಿ. ಹೊಲಿಗೆದು ಏನ್ ಬಿ ದಾರ ಸೂಜಿ ಏನ್ ಬಿತ್ತಂದ್ರೆ ಅದಕ್ಕೂ ಹೆಲ್ಪ್ ಆಗ್ಯದ. ಮಕ್ಕಳ ಎಜುಕೇಶನ್ ಪೇ ಹೆಲ್ಪ್ ಆಗ್ಯದ. ಇವತ್ತು ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುವರೆ, ಇವತ್ತು ನಮ್ಮ ಜೊತೆ ಉಚ್ಚನಹಳ್ಳಿ ಗ್ರಾಮ ಮಾಯಕೊಂಡ ಹೋಬಳಿ ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ ಒಬ್ಬ ರೈತರಿದ್ದಾರೆ, ಪಿ ವಿ ಮಹೇಶ್ವರಪ್ಪ ಅಂತ ಹೇಳ್ಬಿಟ್ಟು. ಇವರು ಈಗ ಅಡಿಕೆ ಬೆಳೆಯಲ್ಲಿ ಅವರೇ ಉಪ ಬೆಳೆಯಾಗಿ ತಗೊಂಡಿದ್ರು, ಅಂದ್ರೆ ಮಿಶ್ರ ಬೆಳೆಯಾಗಿ ತಗೊಂಡಿದ್ರು. ಈಗ ಇವರಿಂದ ಈ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಮಹೇಶ್ವರಪ್ಪ. ನಮಸ್ಕಾರ. ಹೇಳಿ, ಎಷ್ಟು ವರ್ಷದಿಂದ ತಾವು ಕೃಷಿಯಲ್ಲಿ ತೊಡಗಿ? ಈಗ 10 ವರ್ಷ ಆತು ರೈತರ ಕೆಲಸ ಮಾಡಕೈತಿ. ಈ ತೋಟ 1 ಎಕರೆ 10 ವರ್ಷದ ಐತೆ, ಇನ್ನೊಂದ್ ಎಕರೆ ಸಣ್ಣ ಗಿಡ ಐತಿ. ಇದಕ್ಕಿಂತ ಮೊದ್ಲು ಏನ್ ಬೆಳೀತಾ ಇದ್ರಿ? ಮೆಕ್ಕೆಜೋಳ ಬೆಳೀತಿದ್ವಿ, ರಾಗಿ ಬೆಳೀತಿದ್ವಿ, ಹತ್ತಿ ಅವನು ಬೆಳೀತಿದ್ವಿ. ಈಗ ಹತ್ತಿ ಬಿಟ್ಟಿದ್ದಾರೆ, ಈಗ ರಾಗಿ ಮೆಕ್ಕೆಜೋಳ ಬೆಳೀತಿದ್ವಿ, ಈಗ ಅಡಿಕೆ ಹಾಕಿದ್ವಿ. ಇನ್ನು ಮೆಕ್ಕೆಜೋಳನು ಬೆಳೀತಿವಿ, ಬೇರೆ ಹೊಲ ಇದಾವ ಬೆಳೀತಿವಿ. ಅಡಿಕೆ ನೀವು ಪಕ್ಕದಲ್ಲಿ ಇರ್ತಕ್ಕಂತ ರೈತರು ನೋಡ್ಕೊಂಡು ಹಾಕಿದ್ರು, ಇಲ್ಲ ನೀವೇ ಬೆಳಿಬೇಕಂತ ಇದ್ ಮಾಡಿದ್ರ? ಇಲ್ಲ, ಮೊದ್ಲಿಂದಲೇ ಇಲ್ಲೆಲ್ಲ ಹಾಕಿದ್ರ, ಹಂಗಾಗಿ ನಮ್ಮವು ಬೋರ್ ಇದ್ದಲ್ಲ, ಬೋರ್ ಹಾಕಿ ನಾವು ಮತ್ತೆ ಬೆಳಿಬೇಕು ಅಂತ ಹಾಕಿದ್ವಿ. ಈಗ ಈ ಅಡಿಕೆ ಬೆಳೆ ಬೆಳೆದಾದ್ಮೇಲೆ ಏನ್ ಅನಿಸ್ತಾ ಇದೆ ನಿಮ್ಗೆ? ಅಲ್ಲ, ಅಡಿಕೆ ಬೆಳೆ ಬೆಳೆದ್ಮೇಲೂ ಉತ್ತಮ ಅನಿಸ್ತತಿ. ಮೆಕ್ಕೆಜೋಳಗಿನ ಮೆಕ್ಕೆಜೋಳ ಏನು ಆಗೋದಿಲ್ಲ, ಈಗಿನ ವಾತಾವರಣಕ್ಕೆ ಏನು ಗಿಟದಿಲ್ಲ, ಬಾರಿ ಕೂಲಿ ಇದರಿಂದ ಮೆಕ್ಕೆಜೋಳನು ಆಗೋದಿಲ್ಲ, ಇಳುವರಿ ಬರಲ್ಲ. ಹಂಗಾಗಿ ಅಡಿಕೆಗೆ ಒಂದ್ ಸ್ವಲ್ಪ 4 ರೂಪಾಯಿ ಕಾಣ್ತೀವಿ ಅಂದ್ರೆ, ಈಗ ಅದು ಅಡಿಕೆಗೂ ಈಗ ಅದೇ ರೋಗ ತಗಲಿಕ್ಕೆ ಮಾಡಿದೆ. ಇನ್ನು ಈಗ 2-3 ವರ್ಷದಿಂದ ಯಾವ ಅಡಿಕೆ ಗಿಡನಾದ್ರೂ ರೋಗನೇ. ಯಾರಿಗಾದ್ರೂ ಹೇಳಿದಿರಾ ರೋಗದ್ದು? ಇದಕ್ಕೆ ಹೇಳಿದೀವಿ, ಇದ್ರ ಔಷಧಿ ಅಂಗಡಿಯರು ಅವರು ಬಂದು ಕಂಪ್ನಿಯರು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಔಷಧಿ ಮ್ಯಾಲ ಸ್ಪೇರ್ ಮಾಡಕ್ ಕೊಟ್ಟಿದ್ರು ದೊಡ್ಡ ಅಡಿಕೆ ಗಿಡಕ್ಕೆ. ಈಗ 3 ವರ್ಷ ಮುಂಚೆ ಸ್ಪೇರ್ ಮಾಡಿಸಿದ್ವಿ, ಆಮೇಲೆ ಈ ಸಣ್ಣ ಗಿಡಕ್ಕೂ ಹೋಗಿ ಹೊಡೆದಿನಿ. 2 ವರ್ಷ ಹಿಂದ್ ವರ್ಷ ಹೊಡೆದಿದ್ದೆ, ಈ ವರ್ಷ ಹೊಡೆದಿನಿ. ಹಂಗಾದ್ರೂ ವರ್ಷ ರೋಗ ಬಿದ್ದೇ ಬೀಳ್ತಾ ಹೋದೆ ಒಕ್ಕಾಕಣ್ರಿ ಅಡಿಕೆ ಗಿಡ. ವರ್ಷ ಒಂದ್ 10 ಗಿಡ 15 ಗಿಡ ಓದೇ ಒಕ್ಕವೆ, ಮತ್ತು ಹಾಕ್ಬೇಕು ಬರೀ ಆಗ ಹಿಂಗೆ ಹಿಂಗೆ. ಇದು ಎಲ್ಲಿಂದ ಸಸಿಗಳು? ಇಲ್ಲಿ ಇಲ್ಲೇ ಚನ್ನಗಿರಿ ಲೋಕಲ. ಎಲ್ಲ ಹಿಂಗೆ ಯಾವಾರ ಗೋಟುಗಳು ಹಳೆ ಮರಗಳು ಇರ್ತಾವ, ಗೋಟಿಗೆ ಅಂತ ಕೊಟ್ಟಿರ್ತಾರ, ಅವನ್ನೇ ತಗಂದು ಸಸಿ ಪ್ಯಾಕೆಟ್ ಆರೋಗ್ಯ ಮಲಕೆ ಆದ್ಮೇಲೆ ಪ್ಯಾಕೆಟ್ ಮಾಡಿ ಆರೋಗ್ಯಂದು ನಾವು ಸ್ವಂತಕ್ಕೆ ಆರೋಗ್ಯಂದು ಹಾಕಿರವು. ನಾವೇನ್ ಕೊಂಡ್ಕೊಂಬಂದವಲ್ಲ, ಗೋಟ ಕೊಂಡ್ಕೊಂಬಂದಿದ್ವಿ ಹಿಂಗ ಹಳೆ ಮರದವು ಅಂತಂದು ಹೇಳಿದ್ರ. ಹಂಗೆ ನಮ್ಮೂರ ಅದೇ ಹಿರೇಕಂದೋಡಿ ಅಂತ ನಮ್ಮ ಅಕ್ಕರ್ ಕೊಟ್ಟಿದ್ವಿ, ಅಲ್ಲಿಂದ ಕೊಂಡ್ಕೊಂಬಂದು ಅವನ್ ಪ್ಯಾಕೆಟ್ ಮಾಡಿ ಹಾಕಿದ್ವಿ. ಈಗ ಈ ಸಣ್ಣ ಅಡಿಕೆ ಸಸಿಯಲ್ಲಿ ಅವರೇ ಬೆಳೆದಿದೆ ಅಂತ ಹೇಳಿದ್ರೆ, ಹೇಗೆ ಅದು, ಯಾವ ತಳಿ ಅಂತ ಹೇಳ್ತಿರೋದು? ಅದು ದ್ವಿದಳ ಧಾನ್ಯ. ಅವರೇ ತಳಿ ಯಾವ್ದು, ಎಲ್ಲಿಂದ, ಯಾವ ಒಂದು ಜಾತಿಗೆ ಸೇರಿದ್ದು? ಈಗ ಹೆಸರಿಟ್ಟಿರ್ತಾರ ನೋಡಿ, ಮಣಿ ಅವರೇ ಅಂತ. ಮಣಿ ಅದು ಎಲ್ಲಿಂದ, ಪ್ಯಾಕೆಟ್ ಬೀಜನ ಅದು? ಇಲ್ಲ ಇಲ್ಲ, ಮೊದ್ಲು ಪ್ಯಾಕೆಟ್ ಬೀಜ ಏನಾರ ಇರ್ಬೋದೇನೋ ನಮಗೆ ಗೊತ್ತಿಲ್ಲ. ರೈತರ ನಾವು ರೈತರ ಹತ್ರ ತಗೊಂಡ್ ಬೆಳೆದ್ರವೆ, ನಾವು ಈಗ ಅವನ್ನೇ ಬೀಜ ಕಿಟ್ಟಿರ್ತೀವಿ, ನಾವೇ ಬಿತ್ತತ್ತೀವಿ ಮುಂದಿನ. ಈಗ ಮತ್ತು ನಾವು ಈಗ ಕಾಳು ಮಾಡಿ ಕಾಯ ತುಳಿಸಿ ಮತ್ತು ಅವನ್ನ ತೂರಿ ಈಗ ಔಷಧಿ ಹಾಕಿ ಕಲಸಿ ಇಟ್ಕೊಂಡಿವ, ಮತ್ತು ಮುಂದಕ್ಕೆ ನಾವು ಬಿತ್ಕೊಂತೀವಿ. ಅದಕ್ಕೇನು ಪ್ರತ್ಯೇಕವಾಗಿ ಬೇರೆ ಗೊಬ್ಬರ ಹಾಕಿಲ್ಲ? ಅಡಿಕೆ ಏನ್ ಹಾಕಿರ್ತಾರೆ ಅದನ್ನೇ. ಇಲ್ಲ ಇಲ್ಲ, ಅದಕ್ಕೆ ಅವರೆ ಬಳ್ಳಿಗೂ ಮತ್ತು ತಳಗೊಬ್ಬರ ಮ್ಯಾಲ ಬೇರೆ ಗೊಬ್ಬರ ಹಾಕ್ಲೇಬೇಕು. ಬಳ್ಳಿ ಮತ್ತೆ ಒಂಚೂರು ಇದಾಗಬೇಕಲ್ಲ, ತಳಕ್ ಫಸ್ಟ್ ಗೆ ಬಿತ್ತಬೇಕಾರ್ಲು ಡಿ ಎ ಪಿ ಹಾಕ್ತಿವಿ, ಆಮೇಲೆ ಮತ್ತೆ ಒಂದ್ ಸ್ವಲ್ಪ ಎತ್ತರ ಆದ್ಮೇಲೆ ವೀರ್ಯ ಗೊಬ್ಬರ ಹಾಕ್ತಿವಿ. ಔಷಧಿ ಹೊಡಿತಿರ್ಬೇಕು ಅವರೇ ಬಳ್ಳಿ, ಕಾಯಿ ಅರಿಬೇಕು ಅಂದ್ರೆ ಔಷಧಿ ಹೊಡಿತಿರ್ಬೇಕು, ಇಲ್ಲ ಅಂದ್ರೆ ಹುಳ. ಏನ ನಿಮ್ಮ ಅನುಭವದಲ್ಲಿ ಅದು ಒಂದ್ ಸ್ವಲ್ಪ ಲಾಭ ಅನಿಸ್ತಾ ನಿಮ್ಗೆ? ಅಲ್ಲ, ಇಳುವರಿ ಬಂದ್ರೆ ಲಾಭ ಆಗುತ್ತೆ ಅಂದ್ರೆ, ಹಿಂದ್ ವರ್ಷ ಒಂದ್ ಸ್ವಲ್ಪ ಒಂದ್ 5-10 ಸಾವಿರ ರೂಪಾಯಿ ಉಳಿದದ್ವು, ಈ ವರ್ಷ ಇಲ್ಲ, ಅಲ್ಲಿಗೆ ಇಳುವರಿ ಇಲ್ಲ ಈ ವರ್ಷ. ಹಂಗಾಗಿ ಅಲ್ಲಿ ಅದ ಅಲ್ಲಿಗೆ ಸ್ವಲ್ಪ ಜಾಸ್ತಿ ಇತ್ತಲ್ಲ ಈಗ? ಇಲ್ಲ, ರೇಟೇ ಅಲ್ರಿ, ನಮ್ಗೆಲ್ಲ ನಾವು ಬರೀ 25-26 ರೂಪಾಯಿ ಕೊಟ್ಟಿರೋದಷ್ಟೇ. ಅಂಗಡಿಯಲ್ಲಿ ನಾವು ಕೊಂಡ್ಕೊಳ್ಳೋದಾದ್ರೆ 60-50 ರೂಪಾಯಿ ಕೊಂಡ್ಕೊಳ್ತೀವಿ. ನಾವು ಮತ್ತೆ ಅಷ್ಟಕ್ಕ ಮಾರಕಾಗಲ್ಲ, ಇಲ್ಲೇ ಅಂಗಡಿ ಹೊಡಿಬೇಕಾರ ಅದೇ 25-26 ರೂಪಾಯಿ ತಗೊಂತಾರ. ಹಂಗಾಗಿ ಇಳುವರಿ ಹಿಂದ್ಗೋಷ್ಟು ಒಟ್ಟು ಇಲ್ಲಲ್ಲ, ಹಂಗಾಗಿ ಅಷ್ಟೇ. ಎಷ್ಟು ಎಕರೆ ಬೆಳೆ ಬಿದ್ದಿದ್ರ ಇದು? 1 ಎಕರೆ ಸಣ್ಣ ಅಡಿಕೆ ಗಿಡದ. ಈಗ ದೊಡ್ಡ ಅಡಿಕೆಯಲ್ಲಿ ಏನ್ ಸಮಸ್ಯೆ ಕಂಡಿದ್ರಿ? ದೊಡ್ಡ ಅಡಿಕೆ ಗಿಡದಾಗೂ ಅದೇ ಮುಂಡಿ ರೋಗ ಏನೋ ಅಂತ ಅಂದು ಗಿಡ ಹಿಂಗ ಬಗ್ಗುತ್ತಾವಲ್ಲ, ಆ ರೋಗ ಆಮೇಲೆ ಕೆಂಪು ಜಿಗಿ ಬಿದ್ದತಿ ಅಂತ ಅವರು ಔಷಧಿ ಕಂಪನಿಯವ್ರು ಬಂದು ನೋಡಿ ಔಷಧಿ ಕೊಟ್ಟದ್ರು, ಒಂದು 5,000-6,000 ರೂಪಾಯಿ ಔಷಧಿ ಆಗಿತ್ತು ಒಂದ್ ಎಕರೆಗೆ. ತಗೊಂಬಂದು ಹೊಡೆದಿದ್ವಿ ಈ 3 ವರ್ಷ ಮುಂಚೆ. ಅದೇನ್ ನಮಗೇನು ವರ್ಕೌಟ್ ಆಗ್ಲಿಲ್ಲ, ನೋಡಿದ್ವಿ ಅವ್ ಏನ್ ಅವು ಸುಮ್ನೆ ಹಿಂಗ್ ಬಗ್ಗಿದಾವ ಹಂಗೆ ಅದಾವೆ ಅವ್ ಏನ್ ಸುಮ್ನೆ ಹೇಳ್ತಾರೆ ಅಂದು ನಾವ್ ಬಿಟ್ಟು ಬಿಟ್ಟಿವಿ. ಮತ್ತೆ ಹೊಡಿಯಾದ ಹಿಂದ್ ವರ್ಷ. ಈಗ ನಮ್ಮಲ್ಲಿ ಅಂದ್ರೆ ಹತ್ರ ಆಗೋದು ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಹತ್ರ ಆಯ್ತದೆ. ಏನಾದ್ರೂ ಸಮಸ್ಯೆ ಬಂದ್ರೆ ಅಲ್ಲಿ ಹೋಗ್ತೀರಾ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ? ಇಲ್ಲ ಮಾಯಕೊಂಡನ ಹಳ್ಳಿಯಲ್ಲಿ ರೈತ ಸಂಪರ್ಕ ಕೇಂದ್ರ ಇದೆ? ಐತೆ, ದಾವಣಗೆರೆ ಐತೆ ರೈತ ಅಲ್ಲ ತರಳಬಾಳು ಇದು ಕೃಷಿ ವಿಜ್ಞಾನ, ಕೃಷಿ ವಿಜ್ಞಾನ ದಾವಣಗೆರೆ ಐತೆ. ಹೋಗಿದ್ರ ಅಲ್ಲಿಗೆ? ಅಲ್ಲೇನು ಹೋಗಿಲ್ಲ, ಇಲ್ಲಿ ಮಾಯಕೊಂಡ ಹೋಗಿದೀವಿ, ಮಾಯಕೊಂಡ ಹೋಗ್ತಿರ್ತೀವಿ ರೈತರ ಸಂಪರ್ಕಕ್ಕೆ. ಅಲ್ಲೂ ಅದೇ ಕಂಡ್ರೆ ಅವರು ನಮಗೇನು ಬಂದಿಲ್ಲ, ಏನು ಬಂದಿಲ್ಲ, ಕ್ಲೀನ ಮಾಹಿತಿ ಕೊಡಲ್ಲ, ನಮಗೇನು ಬಂದಿಲ್ಲ, ನಮಗೆ ಸಪ್ಲೈ ಬಂದಿಲ್ಲ ಗೌರ್ಮೆಂಟ್ನಿಂದ ಅಂತ ಹೇಳ್ತಾರೆ, ಕೊಡಲ್ಲ. ಈಗ ಅದೇ ನಾವು ಏನಾರ ಬಿತ್ತ ಟೈಮ್ ಬಂತು, ಅಲ್ಸಂದೆ ಬೀಜ ಕೇಳಕ್ ಹೋದ್ವಿ, ರಾಗಿ ಬೀಜ ಕೇಳಕ್ ಹೋದ್ವಿ, ಇರೋದ ಕೊಡ್ತೀವಿ ಇಲ್ಲದ ನಾವೇ ಮಾಡಾನ್ರಿ ಅಂತಾರೆ. ಔಷಧಿ ಕೇಳಕ್ ಹೋದ್ರೆ ಅದೇ ಔಷಧಿ ಅದಿಲ್ಲ ಇದಿಲ್ಲ ಅಂತಾರೆ, ನಾ ಕೇಳಿದ್ ಕೊಡಲ್ಲ, ಅವ್ರು ಯಾವ್ದೋ ಒಂದ್ ತರ್ಸಿ ಇಟ್ಕೊಂಡಿರ್ತಾರೆ. ಹಂಗಾಗಿ ಆಮೇಲೆ ಇಲ್ಲಿ ತೋಟಕ್ಕೆ ಬಂದು ನೋಡಕ್ಕಿಲ್ವಾ ಅವರು ರೈತ ಸಂಪರ್ಕ? ಅವ್ರ ಯಾರು ತೋಟಕ್ ಬರಲ್ರಿ, ನಾವೇನಿದ್ರು ಅದೇ ಹಿಂಗ ಔಷಧಿ ಅಂಗಡಿಯವ್ರಿಗೆ ಏನಾರ ಇದನ್ನ ಮಾಡಿದ್ರೆ ಅವರು ಔಷಧಿ ಅಂಗಡಿಯವ್ರು ಇಲ್ಲಿ ಇಟ್ಕೊಂಡ ನಮ್ಮೂರಾಗ ಒಬ್ರು ಅದಾರ, ಅವರು ಕಂಪ್ನಿಯವ್ರಿ ಫೋನ್ ಮಾಡಿ ಕರೆ ಕಳಿಸಿ ಅಂತಾರೆ, ಹಿಂಗೆ ಅಡಕೆಗಳಿದಾಗಿದಾವಂತೆ ಬರ್ರಿ ನೋಡ್ರಿ ಅಂದ. ಅವ್ರು ಬಂದು ನೋಡ್ಕೊಂಡು ಹೋಗಿ ಸ್ಪಾಟ್ ನೋಡ್ಕೊಂಡು ಹೋಗಿ ಔಷಧಿ ಕೊಟ್ಟಿದ್ರು, ಹೊಡಿತೀವಿ ಹಂಗೆ ಅಷ್ಟೇ. ಈ ಸಣ್ಣ ಗಿಡಕ್ಕೆ ಏನು ಅದು ಹಳದಿ ಕಲರ್ ಆಗಿದೆ ಅಲ್ಲ, ಏನ ಅದಕ್ಕೆ? ಈಗ ಅದೇ ಔಷಧಿ ಹೊಡೆದಿದ್ವಿ, ಅವ್ರು ಕೊಟ್ಟದ್ರು ಔಷಧಿ. ಯಾವ 1,000 ರೂಪಾಯಿ ಇದ್ದ, ಒಂದ್ 600-500 ಗಿಡ ಇದ್ವಾ, ಹಂಗಾಗಿ 1,000 ರೂಪಾಯಿ ಸಾಕ್ ತಗೊಂಡ್ ಹೋಗ್ರಿ ಅಂತಂದು ಅದಕ್ಕೆ ತಗೊಂಬಂದು ಅದ್ ಮಾಡ್ಕೊಂಡು ಹೊಡೆದಿದ್ವಿ ಔಷಧಿ. ಇದು ಏನು ಹುಳದ ಅಂತ ಹೇಳ್ತೀರಾ ಇನ್ನ ರೋಗ ಅಂತೀರಾ ಅದಕ್ಕೆ? ಅದೇ ರೋಗ, ಕೆಂಪು ಜಿಗೆ ಬಿಳೆ ಪಂಗಾಸು ಅಂತಂದು ಅಡಿಗೆ ಪರ್ಯಂಗ್ ಕಟ್ಟಿರತ್ತೆ ಗಡಿ ಅಡೆಗಳು ಮಕ ಗರಿಯಾಗೆ ಅದು ಪಂಗಾಸು ಅಂತ ಅಂತ ಅವ್ರೆ ಅಂದದ್ದು. ನಾವೇನು ರೈತರು ನಮಗೇನ್ರಿ ಅವರು ಈಗ ಅವ್ರು ಹೇಳಿದ್ ನಾವು ಒಪ್ಕೋಬೇಕಾಗುತ್ತೆ. ಈಗ ಅವ್ರು ಈಗ ಈಗ ಗಿಡ ಹಿಂಗ್ ಬಗ್ಗಿದಾವೆ ಒಂದೊಂದ್ ದೊಡ್ಡ ಮರದಾಗುವ, ಅವ್ ಏನಾಗಿದಾವೆ ಇಡುಮಂಡಿ ರೋಗ ಅಂತಾರೆ. ಅವಕ್ಕೆ ಮತ್ತೆ ಟ್ರೀಟ್ಮೆಂಟ್ ಕೊಡ್ರಿ ಅಂದ್ರೆ ಕೊಡ್ತಾರೆ, ಅವ್ ನೆಟ್ಕಾಗಲ್ಲ ಆ ಸಮಸ್ಯೆ. ಸುಮ್ಮನೆ ನಮ್ಮ ಹತ್ರ ರೈತರ ದುಡ್ಡು ತಿಂತಾರೆ, ದೊಡ್ಡ ಬರಲ್ಲ ಆ ಸಮಸ್ಯೆ. ಅವು ನೆಟ್ಕಾದ್ರೆ ಬಿಡಪ್ಪ, ಏ ನೆಟ್ಕಾಯ್ದವೇ ಗಿಡ ಚೆನ್ನಾಗಿದಾವೆ ಓದ್ರೋದು ದುಡ್ಡು ಅಂತ ನಾವು ಧೈರ್ಯ ಮಾಡಬಹುದು. ಅವೇನು ಮಾಡಲು ಉಪಯೋಗ ಇಲ್ಲ, ಸುಮ್ನೆ ದುಡ್ಡು ಕಳ್ಕ ನಾವು ರೈತರು ಮತ್ತೆ ಸಾಲ ಮಾಡ್ಕೋಬೇಕಾಗತ್ತೆ. ಅದ್ರ ಬರೋದು ಒಂದ್ 5,000-10,000 ನಾವು ಮತ್ತು 20,000 ಸಾಲ ಮಾಡಿ ಇಕ್ಬೇಕಾಗತ್ತೆ. ಹಂಗಾಗುತ್ತೆ ಪರಿಸ್ಥಿತಿ ರೈತರಿಗೆ. ಎಷ್ಟು ಖರ್ಚು ಬಂತ ಅಂತ ಹೇಳ್ತೀರಿ ಈಗ ಸಣ್ಣ ಸಸಿಗಳಿಗೆ? ಸಣ್ಣ ಸಸಿಗೆ ಒಂದ್ 1,000 ರೂಪಾಯಿ, ಒಂದ್ 500 ಗಿಡ ಅದಾವೆ, 1,000 ರೂಪಾಯಿ ಔಷಧಿ ಹೊಡೆದಿನ್ರಿ. ಆ ದೊಡ್ಡ ಗಿಡಕ್ಕೆ 3 ವರ್ಷ ಮುಂಚೆ 1,000 ರೂಪಾಯಿ ಔಷಧಿ ಹೊಡೆದಿದ್ದೆ, ಒಂದ್ ಗಿಡನೂ ಇದಾಗ್ಲಿಲ್ಲ. ನಮ್ಗೆ ಯಾಕೋ ಮನ್ಸು ಬರ್ಲಿಲ್ಲ ಬಿಟ್ಟು. ಹೆಂಗೆ ಈ ಸಲ ಹೆಂಗ್ ಬಂತು ಇಳುವರಿ? ಇಳುವರಿನೂ ಕಮ್ಮಿನೇ ಈ ಸಲ. ವರ್ಷ ಒಂದ 40-45 ಕ್ವಿಂಟಲ್ ಅದು, ಈ ವರ್ಷ ಒಂದ್ 30-35 ಕ್ವಿಂಟಲ್ ಆಯ್ತ್ರಿ ಅಷ್ಟೇ. ಹಸಿ ಅಡಿಕೆ ಇದು ನೀವೇ ಸಂಸ್ಕರಣೆ ಮಾಡ್ತೀರಾ ಇಲ್ಲ ಹೊರಗೆ ಹಾಕ್ತೀರಾ? ಹೊರಗಡೆ ಕೊಡ್ತೀವಿ ನಾವು. ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಇದಕ್ಕೆ ಮಾಡಕ್ ಆಗಲ್ಲ. ಅದ್ರ ಬೇರೆ ಜಾಗ ಬೇಕು ಮನೆ ತಕ್ಕೆ, ಆಮೇಲೆ ಕೂಲಿಯರ್ ಬೇಕು ಸುಲಿಯೋದಕ್ಕೆ, ಅದಕ್ಕೆ ಎಲ್ಲ ಇಲ್ಲ ಮಿಷಿನ್ನರ ಬೇಕು. ಹಂಗಾಗಿ ನಮ್ಮ ಹತ್ರ ಈಗ ಬಂಡವಾಳ ಇಲ್ಲ, ಎಲ್ಲ ಮಾಡಕ್ ಆಗಲ್ಲ ಅಂದು ನಾವು ಹಿಂಗ ಯಾರ ಖರೀದಾರ ಬರ್ತಾರ ಅವರಿಗೆ ಕೊಟ್ಟು ಬಿಡ್ತೀವಿ. 5,000 ರೂಪಾಯಿ ಮಾರ್ಕೆಟ್ ರೇಟ್ ಹೆಂಗಿರುತ್ತೆ ಹಂಗ ತಗೊಂತಾರ. ಅವಾಗ 100 ರೂಪಾಯಿ 200 ರೂಪಾಯಿ ಕಮ್ಮಿ ಹಂಗೆ ಅವರೇ ತಗೊಂತಾರೆ. ಒಟ್ಟಾರೆಯಾಗಿ ಏನ್ ಅನಿಸ್ತದೆ ಈಗ ಅಡಿಕೆ ಬೆಳೆ ಹಾಕಿದ್ಮೇಲೆ? ಇದು ಅಡಿಕೆ ಬೆಳೆನೆ ಸ್ವಲ್ಪ ನೆಮ್ಮದಿ ಅಂತ ಅನ್ಸುತ್ತಾ ನಿಮ್ಗೆ? ಅಲ್ಲ, ಈಗ ಅಡಿಕೆ ಬೆಳೆ ಬಂದ ಮೇಲೆ ಒಂದ್ ಸ್ವಲ್ಪ ನೆಮ್ಮದಿಯಾಗಿ ಅದೀವಿ. ಈ ಮೆಕ್ಕೆಜೋಳ ಬೆಳೆದ್ರೆ ಏನು ಆಗಲ್ಲ ರೈತರು. ಈಗ ತಡಿ, ಈಗ 2,000 ರೂಪಾಯಿ ಮೆಕ್ಕೆಜೋಳ ಮಾಡಿದಾರೆ ಅಂದ್ರೆ ನಮ್ಮ ಹತ್ರ ತಗೊಂಡೇ 1,600-700 ರೂಪಾಯಿ ಏ ಮಾರ್ಕೆಟ್ ರೇಟ್ ಅಲ್ಲಪ್ಪ ಅಂತಾರೆ. ನಮಗೆ ಅವು ಇಳುವರಿ ಬರಲ್ಲ. ಮೊದ್ಲಂಗೆ ಮೊದ್ಲು ನಾವು ಈಗ ವ್ಯವಸಾಯ ಮಾಡಕತ್ತಿ, ಈಗ 10-15 ವರ್ಷ ಆತು ನಾನು ವ್ಯವಸಾಯ ಮಾಡಕತ್ತಿ. ಅಲ್ಲಿಂದ ಇಲ್ಲಿವರೆಗೆ ಅವಾಗ ಅದೇ ಒಂದ 1,000 ರೂಪಾಯಿ 1,200 ರೂಪಾಯಿ ಕೊಡ್ತಿದ್ವಿ ಮೆಕ್ಕೆಜೋಳ. ಅವಾಗ ಎಕರೆಗೆ 30 ಕ್ವಿಂಟಲ್ ಬೆಳಿತಿದ್ವಿ, ಈಗ 10 ಕ್ವಿಂಟಲ್ ಆಗಲ್ರಿ ಎಕರೆಗೆ. ಇಳುವರಿ ಬರಲ್ಲ. ಮತ್ ಪ್ಯಾಕೆಟ್ ಮಾರೋದ್ ನೋಡ್ತೀಯ, 5 ಕೆಜಿ ಪ್ಯಾಕೆಟ್ ಇಲ್ಲ 4 ಕೆಜಿ ಪ್ಯಾಕೆಟ್, 1,000 1,500 2,000 ರೂಪಾಯಿ ಹೇಳ್ತಾರ ಪ್ಯಾಕೆಟ್ ಒಂದ್ ಪ್ಯಾಕೆಟ್. ಅಲ್ಲಿಗೆ 2 ಪ್ಯಾಕೆಟ್ ನಾವ್ ಒಂದ್ ಎಕರೆ ಬಿತ್ತಬೇಕು ಅಂದ್ರೆ 8 ಕೆಜಿ, 8 ಕೆಜಿಗೆ ಅಲ್ಲಿಗೆ 3,000-4,000 ರೂಪಾಯಿ ದುಡ್ಡು ಬೇಕು ನಮಗೆ. ಆಮೇಲೆ ಗೊಬ್ಬರ ಡಿ ಎ ಪಿ ಅದು 4,000 ರೂಪಾಯಿ 3,500 ರೂಪಾಯಿ ಕ್ವಿಂಟಲ್. ಅಲ್ಲಿಗೆ ಬಿತ್ತ ಬ್ಯಾಸದ್ದು ಅದು ಎಲ್ಲ ಲೆಕ್ಕ ಮಾಡಿದ್ರೆ 10,000 ರೂಪಾಯಿ ಬೇಕ್ರಿ ನಮಗೆ ಒಂದ್ ಎಕರೆ ಬಿತ್ತಕ್ಕು ಅಂದ್ರೆ ಬೀಜ ಗೊಬ್ಬರ ಕೂಲಿ ಅರ್ದು. ಹಂಗಾಗಿ ಏನ್ ವರ್ಕೌಟ್ ಆಗಲ್ರಿ. ಏನ್ ಈಗ ತೋಟ ಮಾಡೋದ್ರಿಂದ ಒಂಚೂರು ಉತ್ತಮ ಅನಿಸ್ತದೆ ಅಷ್ಟೇ. ಏನು ನಮಗೆ ಬೋರಿನ ನೀರು ಇರಬೇಕು, ಇಲ್ಲ ಮಳೆಗಾಲ ಸಂಪ ಆದ್ರೆ ನಮ್ಗೆ ಯಾವ ತೊಂದ್ರೆ ಏನಿಲ್ಲ ಅಷ್ಟೇ. ಅದನ್ನೇ ನಾವು ಬೇಡೋದು ಅಷ್ಟೇ, ಇನ್ನೇನಲ್ಲ. ಅವರೇಕಾಳಲ್ದೇ ಮತ್ತೆ ಏನ್ ಬೇರೆ ಬೆಳೆ ಬೆಳಿತೀರಿ ಮಳೆಗಾಲದಲ್ಲಿ? ಹಾಕಿದ್ವಿ ಮಳೆಗಾಲದಲ್ಲಿ. ಮಳೆಗಾಲದಲ್ಲಿ ಈ ಸಲ ಸರಿ ಬಂತ? ಇಲ್ಲ, ಅದೇ ಒಂದು 10 ಕ್ವಿಂಟಲ್ ಅದು ಕಣ್ರಿ, ಒಂದ್ ಎಕರೆಗೆ ಹಾಟಿ. ಎಕರೆಗೆ 10 ಕ್ವಿಂಟಲ್ ಅಲ್ಲ, ಹಂಗೆ ಎಕರೆಗೆ 10 ಕ್ವಿಂಟಲ್ ಅದು ಹಾಟಿ. ಮತ್ತೆ ಮುಂದೆ ಏನ್ ಹಾಕ್ಬೇಕಂತ ಇದ್ರಿ? ಅದೇ ಮತ್ತೆ ಮೆಕ್ಕೆಜೋಳ ರೀ, ಬೆದ್ಲುಗಳಿಗೆ ಇನ್ನೇನು ಮಾಡಂಗಿಲ್ಲ. ಇದ್ರ ಜೊತೆ ಈಗ ಮನೆಯಲ್ಲಿ ದನಕರುಗಳು ಸಾಕ್ತಾ ಇದೀರಿ? ದನ ಎರಡ್ ಆಕಳ ಅದಾವೆ, ಒಂದೆರಡು ಎಮ್ಮೆ ಅದಾವೆ. ಇದು ಜವಾರಿನ ಎಲ್ಲ ಸ್ವಲ್ಟಿ ಆಕಳ, ಜವಾರಿ ಎಮ್ಮೆ. ಮನೆಗೋಸ್ಕರನೇ ಇಲ್ಲ? ಹ್ಮ್, ಮನೆಗೆ. ಹೊರಗಡೆ ಏನು ಮಾರಾಟ ಮಾಡಕ? ಡೈರಿಗೆ ಹಾಕ್ತಿವಿ ಹಾಲೆ ಆಕಳದ, ಎಮ್ಮೆದ್ ಮಾತ್ರ ಮನೆಗೆ, ಆಕಳದ್ ಮಾತ್ರ ಡೈರಿಗೆ ಹಾಕ್ತಿವಿ. ಮತ್ತೆ ಅದನ್ನ ಹಾಕೋದ್ರಿಂದ ನಾವು ಮತ್ತೆ ಮನೆತನಕ್ಕೆ ಖರ್ಚಿಗೆ ಹೆಂಗ ಆಗುತ್ತೆ, ಇಲ್ಲ ಅಂದ್ರೆ ಎಲ್ಲ ಸಾಲ ತಂದು ಮಾಡುವ ಆಗ್ಬೇಕಾಕತಿ. ಜೊತೆಗೆ ಕುರಿ ಸಾಕಾಣಿಕೆ ಅವೇನು ಮಾಡಲ್ರಿ, ಆಕಳಷ್ಟೇ. ಆಕಳಷ್ಟೇ? ಆಕಳಷ್ಟೇ. ಸಗಣಿ ಗೊಬ್ಬರ ಅದಕ್ಕೆ ಜಮೀನ್ ಹಾಕ್ತಿವಿ, ಅಡಿಕೆ ಗಿಡಕ್ಕೆ. ಅಡಿಕೆ ಗಿಡಕ್ಕೆ ಅದಲ್ದೇನೆ ಮತ್ತೆ ಬೇರೆ ಸರ್ಕಾರಿ ಗೊಬ್ಬರ? ಸರ್ಕಾರಿ ಗೊಬ್ಬರನು ಹಾಕ್ತಿವಿ, ವರ್ಷಕ್ಕೆ ಎರಡು ಸಲ ಸಗಣಿ ಗೊಬ್ಬರ ಹಾಕ್ತಿವಿ. ಅದೇ ಹಿಂಗೇನಾರ ರೋಗ ಬಿದ್ರೆ ಔಷಧಿ ಹೊಡಿತೀವಿ. ಹೊಲ ಹೊಡಿಸಿ ಅದು ಉಳುಮೆ ಮಾಡೋದು ಎಲ್ಲ ಎತ್ತುಗಳಿಂದ ಎಲ್ಲ ಟ್ರಾಕ್ಟರ್? ಎಲ್ಲ ಟ್ರಾಕ್ಟರ್. ಸ್ವಂತ ಇದೆಯಾ ಟ್ರಾಕ್ಟರ್? ಇಲ್ಲ, ಸ್ವಂತ ಬಾಡಿಗೆ, ಬಾಡಿಗೆ ತಗೊಂಡ್ ಹೊಡ್ಕಂತೀವಿ. ಎಷ್ಟು ಖರ್ಚು ಬರ್ತಾ ಅಂತ ಹೇಳ್ತೀರಾ ದೊಡ್ಡ ಗಿಡ ಮತ್ತೆ ಸಣ್ಣ ಗಿಡಕ್ಕೆ ಸೇರಿ? ಒಂಪಟ್ ಹೊಲ ಹೊಡಿಸ್ಬೇಕು ಅಂದ್ರೆ 10,000 ರೂಪಾಯಿ ಖರ್ಚು ಬರ್ದ. 10,000? 10,000. ಇದು ಮತ್ತೆ ಎಷ್ಟು ಸಲ ಹೊಡಿಸ್ತೀರಾ? ಎರಡ್ ಸಲ ಹೊಡಿಸ್ಬೇಕ್ರಿ ವರ್ಷಕ್ಕೆ. ವರ್ಷಕ್ಕೆ ಎರಡ್ ಸಲ ಹೊಡಿಸ್ಲೇಬೇಕು. ಯಾಕಂದ್ರೆ ಇಲ್ಲದ್ರೆ ಪಟ್ಟೆ ಅವು ಬಿದ್ದಿರ್ತಾವ, ಕಸ ಕಡ್ಡಿ, ಮನುಷ್ಯರು ಓಡಾಡಕ ಹುಳ ಉಪ್ಪಡೆ ಅಂತ ನಾವು ಎದ್ರಿಕೆ ಅಂದು ಹೊಡಿಸ್ಲೇಬೇಕು ಎರಡ್ ಸಲ. ಆಮೇಲೆ ಈಗ ಇಲ್ಲಿ ನಿಮ್ಮ ಒಂದು ಈ ಒಂದು ಗ್ರಾಮದಲ್ಲಿ ಅಂದ್ರೆ ಉಚ್ಚವನಹಳ್ಳಿ ಗ್ರಾಮದಲ್ಲಿ ಆಗಲಿ ಸುತ್ತಮುತ್ತ ಈ ನೀರಿನ ಒಂದು ಅಂತರ್ಜಲದ ಒಂದು ನಿರ್ವಹಣೆಗೆ ಬಂದ್ರೆ, ಅಂತರ್ಜಲದ ಒಂದು ಲಭ್ಯತೆಗೆ ಬಂದ್ರೆ, ಎಷ್ಟು ನಾವು ಬೋರ್ ಹಾಕಿದ್ರೆ ಎಷ್ಟು ಆಳ ಹೋಗ್ಬೇಕು ಅಂತ ಹೇಳ್ತೀರಾ? ಬೋರ್ ಒಂದು ಒಂದು ಬೋರ್ ಕೊರ್ಸ್ಬೇಕಂದ್ರೆ ಈಗ ಒಂದು 10 ವರ್ಷ ಮುಂಚೆ ಎಲ್ಲ ಒಂದು 300 ಅಡಿ 400 ಅಡಿ ಹೋಗ್ಬೇಕಿತ್ತು. ಈಗ ಎಲ್ಲ ಅಂತರ್ಜಲ ಬಹಳ ಬೋರ್ ಆಗೋದ್ರಿಂದ ಅಂತರ್ಜಲ ಪೂರ್ತಿ ತಳಗಂಡಿದೆ. ಹಂಗಾಗಿ ಈ ಸರಿ ಹಿಂದ್ ವರ್ಷ ಎಲ್ಲ ಹೊಡಿಸಿದಾರ ಎಲ್ಲ 700 ಅಡಿ 800 ಅಡಿ ಹೋಗಿದ್ದಾರೆ ಹಿಂದಿನ ವರ್ಷ. ಹಿಂದ್ ವರ್ಷ ಇಲ್ಲೆಲ್ಲ ನೀರ್ ಬಿದ್ದಿರೋದು ಈಗ ನಮ್ಮ ಮಕ್ಕಳಾಗೆಲ್ಲ 800 ಅಡಿ 700 ಅಡಿ 750 ಅಡಿ ಹಿಂಗ್ ನೀರ್ ಬಿದ್ದಾರೆ. ಅಂದ್ರೆ ಅಂತರ್ಜಲ ಕಡಿಮೆ ಹಾಕೋತಾ ಹೋಗ್ತದೆ ಅಂತ ಹೇಳ್ತೀರ? ಹೋಗ್ತಾ ಹೋದಂಗೆ ಮತ್ತೆ ಆಳ ಹೋಗ್ಲೇಬೇಕ್ರಿ. ಧನ್ಯವಾದ ಮಹೇಶ್ವರಪ್ಪನವರೇ, ತಮ್ಮ ಕೃಷಿ ಅನುಭವಗಳನ್ನ ನಮ್ಮ ಕೇಳುಗರಿಗೆ ಇದುವರೆಗೆ ತಾವು ತಿಳಿಸಿಕೊಟ್ಟಿದ್ದೆ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಇನ್ನೊಮ್ಮೆ ತಮಗೆ ನಮಸ್ಕಾರ ಹಾಗೂ ಧನ್ಯವಾದ. ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ: 9481572600. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಾನು ಪಶು ವೈದ್ಯಕೀಯ ಮಹಾವಿದ್ಯಾಲಯ ವಿನೋಬನಗರ ಶಿವಮೊಗ್ಗ ಇಲ್ಲಿನ ಡಾಕ್ಟರ್ ಪರಮೇಶ್ ಎನ್ ಬಾಸೂರ್ ಸಹಾಯಕ ಪ್ರಾಧ್ಯಾಪಕರು ಪಶು ವೈದ್ಯಕೀಯ ಸೂಕ್ಷ್ಮಾಣು ಜೀವಶಾಸ್ತ್ರ ವಿಭಾಗ, ಇವರು ನಮ್ಮ ಜೊತೆಗಿದ್ದಾರೆ. ನಾನು ಈ ಒಂದು ಮಹಾವಿದ್ಯಾಲಯದಲ್ಲಿ ಇದ್ದೇನೆ. ಇವತ್ತು ಇವರು ನಮ್ಮ ಜೊತೆಗೆ ಈ ಕುರಿಗಳಲ್ಲಿ ಕಂಡು ಬರುವ ನೀಲಿ ನಾಲಿಗೆ ರೋಗದ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿಯನ್ನ ನಮ್ಮ ಕುರಿಗಾಹಿಗಳಿಗೆ, ನಮ್ಮ ಮೇಕೆ ಆಡು ಸಾಕ್ತಕ್ಕಂಥವರಿಗೆ, ಜಾನುವಾರು ಸಾಕ್ತಕ್ಕಂಥವರಿಗೆ ಇವರು ಸಂದರ್ಶನ ರೂಪದಲ್ಲಿ ನಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದಾರೆ. ಮೊದಲನೇದಾಗಿ ತಮಗೆ ಭದ್ರಾವತಿ ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ಸ್ವಾಗತ ಹಾಗೂ ನಮಸ್ಕಾರ ಸರ್. ಎಲ್ಲ ರೈತ ಬಾಂಧವರೇ ನಮಸ್ಕಾರ. ನಾನು ಡಾಕ್ಟರ್ ಪರಮೇಶ್ ಎನ್ ಬಾಸೂರು, ಸಹಾಯಕ ಪ್ರಾಧ್ಯಾಪಕರು ಪಶು ವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಸೊ ಇವತ್ತು ನಾನು ಕುರಿಗಳಲ್ಲಿ ಕಂಡುಬರುವ ನೀಲಿ ನಾಲಿಗೆ ರೋಗದ ಬಗ್ಗೆ ವಿಷಯವನ್ನು ತಿಳಿಸಲಿದ್ದೇನೆ. ನೀಲಿ ನಾಲಿಗೆ ರೋಗ ಒಂದು ವೈರಾಣದಿಂದ ಬರುವಂತ ರೋಗವಾಗಿದೆ. ಸೊ ವೈರಾಣದಲ್ಲಿ ಅಂದ್ರೆ ಮೇನ್ ಆಗಿ RB ವೈರಾಣದಿಂದ ಬರುತ್ತದೆ. ಸೊ ಇದು ಅತಿ ಸೂಕ್ಷ್ಮಾಣುವಾಗಿ ಉಂಟಾಗುವ ರೋಗ. ಸೊ ಇದು ಎಲ್ಲ ಮೆಲುಕು ಹಾಕುವ ಪ್ರಾಣಿಗಳಲ್ಲಿ ಕಂಡು ಬರುತ್ತದೆ. ಸೊ ಅತಿ ಹೆಚ್ಚಾಗಿ ಕುರಿಗಳಲ್ಲಿ ತೀಕ್ಷ್ಣವಾಗಿ ಕಾಣಿಸಿಕೊಳ್ಳುತ್ತದೆ. ಈಗ ಇದು ಒಂದು ಸಂಕ್ಷಿಪ್ತ ಒಂದು ಮಾಹಿತಿ ನೀಡಿದ್ರಿ ಈ ನೀಲಿ ರೋಗ ಅಂತಂದ್ರೆ, ಇದ ಒಂದು ಲಕ್ಷಣಗಳಿಗೆ ಬಂದ್ರೆ ಏನ್ ಹೇಳ್ತೀರಾ ಸರ್? ಇದು ನೀಲಿ ನಾಲಿಗೆ ರೋಗವು ಒಂದು ಕರುಡು ನೊಣಗಳಿಂದ ಹರಡುವಂತ ರೋಗವಾಗಿದೆ. ಸೊ ಇದು ಸಾಮಾನ್ಯವಾಗಿ ಕುರಿಗಳಲ್ಲಿ ಬಂದಂತ ರೋಗವನ್ನು ಆ ಕರುಡು ನೊಣ ಹೋಗಿ

ನ್ಯಾಲಿಗೆ ಮತ್ತು ಹೊಸಡಿಗಳಿಗೆ ಬೊರಾಕ್ಸ್ ಪುಡಿ ಅಂತ ಬರುತ್ತೆ. ಸೊ ಅದು ಮಿಶ್ರಿತವಾಗಿ ಜೇನುತುಪ್ಪಲ್ಲಿ ಮಿಶ್ರಣ ಮಾಡಿ ಮತ್ತು ಅಥವಾ ಗ್ಲಿಸರಿನ್ ಅಂತ ಬರುತ್ತೆ, ಅದನ್ನು ನೀವು ಆ ಬಾಯಿಗೆ ಅಥವಾ ಗಾಯದಂತ ನ್ಯಾಲಿಗೆ ಅಲ್ಲಿಗೆ ಹೊಸಡಿಗೆ ಅದನ್ನ ಮಿಶ್ರಿತವಾಗಿ ಹಚ್ಚಬೇಕು. ಮತ್ತು ಈಗ ಕಾಲುಗಳಲ್ಲಿ ಮತ್ತು ಗೊರಸಿನ ಮಧ್ಯಭಾಗದಲ್ಲಿ ಗಾಯ ಇದ್ದಲ್ಲಿ ಪೊಟ್ಯಾಸಿಯಂ ಪರ್ ಮ್ಯಾಗ್ನೆಟಮ್, ಸೊ ದ್ರಾವಣದಿಂದ ತೊಳೆದು ಶುಭ್ರವಾದ ಹತ್ತಿಯಿಂದ ಒರೆಸಿ ನೈಟ್ರೋಪೊರಜನ್ ಕ್ರೀಮ್ ಹೈಮ್ಯಾಕ್ಸ್ ಆಯಿಂಟ್ಮೆಂಟ್ ಅಥವಾ ಲೊರೆಕ್ಸನ್ ಮುಲಾಮಿಂದ ಇತ್ಯಾದಿಯಿಂದ ಹಚ್ಚಬೇಕು. ಸೊ ಈ ರೋಗದಿಂದ ಬಂದಂಥ ಕುರಿಗಳು ಸೊ ಆಹಾರವನ್ನು ತಿನ್ನಲು ಬಹಳ ಡಿಲೇ ಮಾಡ್ತಾ, ಅದಕ್ಕಾಗಿ ನಾವು ಮೆತ್ತನೆ ಆಹಾರವನ್ನು ನೀಡಬೇಕು ಮತ್ತು ಗಂಜಿ ಕುಡಿಸಬೇಕು. ಮತ್ತು ಇದೇ ರೀತಿ ಒಂದು ಬಕೆಟ್ ನೀರಿಗೆ 4 ಇಡಿ ಬೆಲ್ಲ, 1 ಇಡಿ ಉಪ್ಪು ಮತ್ತು 2 ಚಮಚದ ಅಡಿಗೆ ಸೋಡಾ ಅಥವಾ ORS ಪುಡಿ ಅಥವಾ ಎಲೆಕ್ಟ್ರೋಲೈಟ್ ಪುಡಿ ಮಿಶ್ರಿತ ಮಾಡಿ ನೀರನ್ನು ದಿನಕ್ಕೆ 5-6 ಬಾರಿ ಕುಡಿಸಬೇಕು. ಮತ್ತು ಪಶುವೈದ್ಯರ ಸಲಹೆ ಮೇರೆಗೆ ಸೊ ರೋಗ ಪೀಡಿತ ಕುರಿಗಳಿಗೆ ಅಂದ್ರೆ 3-5 ದಿನವರೆಗೆ ಸೂಕ್ತ ಆಂಟಿಬಯೋಟಿಕ್ಸ್, ನೋವು ನಿವಾರಕ ಮತ್ತು ಶಕ್ತಿ ವರ್ಧಕ ಔಷಧಿಗಳನ್ನು ಕೊಡಿಸಬೇಕು. ಸೊ ಈ ರೀತಿ ನೀವು ರೋಗ ಬಂದಂತ ಕುರಿಗಳನ್ನು ಆರೈಕೆ ಮಾಡಬೇಕು. ಸೊ ಮುಂಜಾಗ್ರತೆ ಬಗ್ಗೆ ಕ್ರಮ ವಹಿಸಬೇಕಂದ್ರೆ ಸೊ ಈಗ ರೋಗ ಬಂದಂತ ಕುರಿಗಳನ್ನು ಆರೋಗ್ಯವಂತ ಇರುವಂತ ಕುರಿಗಳನ್ನು ದೂರವಿಡಬೇಕು. ಮತ್ತೆ ಕುರಿಗಳು ಮುಂಜಾನೆ ಮತ್ತು ಮುಸ್ಸಂಜೆ ಟೈಮಲ್ಲಿ ತಗ್ಗು ಪ್ರದೇಶದಲ್ಲಿ ಮೇಯಿಸುವುದನ್ನು ತಡೆಯಬೇಕು ಮತ್ತು ಉಣ್ಣೆ ಕತ್ತರಿಸುವುದನ್ನು ಮುಂದೂಡಬೇಕು. ಸೊ ಮತ್ತೆ ಈಗ ಕುರಿ ದೊಡ್ಡೆಯಲ್ಲಿ 1 ಇಂಚು ಮಣ್ಣನ್ನು ತೆಗೆದು ಮತ್ತೆ ಹೊಸ ಮಣ್ಣನ್ನು ಆ ಹಿಂಡಿಯಲ್ಲಿ ಹಾಕಬೇಕು. ಮತ್ತೆ ರೋಗಸ್ಥ ಕುರಿಗಳು ಸತ್ತಲ್ಲಿ ಸೊ ಆಳವಾದ ಗುಂಡಿ ಹಾಕಿ ಮುಚ್ಚಬೇಕು. ಮತ್ತೆ ಈಗ ಕುರಿ ದಡ್ಡೆಯಲ್ಲಿ ನೊಣಗಳು ಜಾಸ್ತಿ ಇರುತ್ತವೆ, ಸೊ ಅದಕ್ಕಾಗಿ ಸೊ ಹಸಿ ಬೇವಿನ ಸೊಪ್ಪಿನ ಹೊಗೆ ಹಾಕಿಸಬೇಕು. ಸೊ ಈ ರೀತಿ ನೀವು ಮುಂಜಾಗ್ರತೆ ಮತ್ತು ಆರೈಕೆ ಮಾಡೋದ್ರಿಂದ ಈ ನೀಲಿ ನಾಲಿಗೆ ರೋಗವನ್ನು ನಿಯಂತ್ರಣ ಮಾಡಬಹುದು. ಹೆಚ್ಚಿನ ಒಂದು ಮಾಹಿತಿಗಾಗಿ ನಿಮ್ಮನ್ನ ಸಂಪರ್ಕಿಸುವುದಾದರೆ ನನ್ನ ದೂರವಾಣಿ ಸಂಖ್ಯೆ 8147146831. ಧನ್ಯವಾದ ಸರ್. ಇದುವರೆಗೆ ತಾವು ಈ ಕುರಿಗಳಲ್ಲಿ ಕಂಡುಬರುವ ನೀಲಿ ನಾಲಿಗೆ ರೋಗದ ಕುರಿತು ಸಂಕ್ಷಿಪ್ತವಾಗಿ ನಮ್ಮ ರೈತ ಬಾಂಧವರಿಗೆ ಕುರಿಗಾರರಿಗೆ ತಿಳಿಸಿಕೊಟ್ಟಿದ್ದೀರಾ. ಇನ್ನೊಮ್ಮೆ ತಮಗೆ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ನಮಸ್ಕಾರ ಹಾಗೂ ಧನ್ಯವಾದ ಸರ್. ಧನ್ಯವಾದಗಳು ಸರ್. ರೈತ ಬಾಂಧವರೇ ಹಾಗೂ ಕೇಳುವರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. ಮೇರಾ ಬೋಲೋ ಕಾಮ ಕೇರೆ ಬೇಲಿ ಮರಾದ ಬೋಲೋ